ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ಯಕ್ಷಗಾನದ ಹಾಡುಗಳು, ಪ್ರಸಂಗ ದ್ರೋಣ ಪರ್ವ, ಭಾಗವತರು ಶ್ರೀರಾಮ ಸಲ್ಯಾನ್ ಮಂಗಲ್ಪಾಡೆ, ಮದ್ದಳೆ ಶ್ರೀ ಜಗದೀಶ್ ಮಂಗಲ್ಪಾಡೆ, ಚಂಡೆ ಶ್ರೀ ಕೃಷ್ಣ ಮಂಗಲ್ಪಾಡೆ, ಚಕ್ರತಾಳ ಶ್ರೀ ಮಹೇಶ್ ಹೇರೂರು, ನಿರೂಪಣೆ ಶ್ರೀ ಗೋಪಾಲಕೃಷ್ಣ ಮಾಸ್ತರ್ ಪಂಜತೊಟ್ಟಿ. ಕೇಳಿ ದ್ರೋಣ ಪರ್ವ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಸುಲ್ದರಂಗ ಸುಕಲಾನ್ವಿತ ಶುಭ ಚರಣ ಕಟಿ ಶೋಭಿತ ವ್ಯಾಳಸು ಬಂಧನ ಜಸಕೆ ಕೋಟಿ ಸದೃಶ ಕಿರಣ ಹದಿನೆಂಟು ದಿನಗಳ ಭಾರತ ಯುದ್ಧದಲ್ಲಿ ಕೌರವ ಸೇನೆಯ ಸೇನಾಧಿಪತಿ ಆಚಾರ್ಯ ಭೀಷ್ಮರು ಪಾರ್ಥನಿಂದ ಶರಮಂಚಕ್ಕೆ ಒರಗಿಸಲ್ಪಟ್ಟಾಗ ಕೌರವ ದುಃಖಿಸುವ ಸಂದರ್ಭ. ಇಂತೆಂದು ಮರುಗುತ್ತ ಅಂತರಂಗದಿಯೇ ದಿನವೊಂದಕ್ಕೆ 10,000 ಕಿರೀಟಧಾರಿಗಳ ವಿರೋಧಿ ಸೇನೆಯ ಸೇನಾನಿಗಳನ್ನು ಧರೆಗೆ ಉರುಳಿಸುತ್ತೇನೆ ಎಂಬುದಾಗಿ ಹೇಳಿದಂತಹ ಆಚಾರ್ಯ ಭೀಷ್ಮರು ಸರಳ ಮಂಚಕ್ಕೆ ಒರಗಿದಾಗ ಯುದ್ಧದಲ್ಲಿ ದಿನವೊಂದಕ್ಕೆ 10,000 ಕಿರೀಟಧಾರಿಗಳ ವಿರೋಧಿ ಸೇನೆಯ ಸೇನಾನಿಗಳನ್ನು ಧರೆಗೆ ಉರುಳಿಸುತ್ತೇನೆ ಎಂಬುದಾಗಿ ಹೇಳಿದಂತಹ ಆಚಾರ್ಯ ಭೀಷ್ಮರು ಸರಳ ಮಂಚಕ್ಕೆ ಒರಗಿದಾಗ ಯುದ್ಧದಲ್ಲಿ

ಪಾರ್ಥನು ಹರಿಯ ಸಾರಥ್ಯದಲ್ಲಿ ದ್ರೋಣರಿಗೆ ಎದುರಾಗುತ್ತಾನೆ. ಕಾಡಾಕಾಡಿ ಯುದ್ಧ ನಡೆಯುತ್ತದೆ. ಪಾರ್ಥ ಶರವರ್ಷವನ್ನೇ ಸುರಿಸಿದಂತಹ ಆ ಸಂದರ್ಭ. ಅರಸ ಕೇಳ ಕ್ಷಣದಿ ನಿರ್ಜರರ ಅರಸ ಸುತನ ಹವದ ವಿಶಿಖ ಓ ಕುರುಬಲವ ಭೋರ್ ಗುಡಿಸೆ ಕುರುಬಲವ ಭೋರ್ ಗುಡಿಸೆ ವಿಪ್ರನು ಬೆರಗು ತಿಂತೆಂದ ಅರರೆ ನಮ್ಮಯ ಬಲದ ಬಾಹುಜರ್ಗ ಅರಿಶರಕ್ಕೆ ಭಯ ಪಡುವುದು ಚಿತವೇ ಸುರಪಸದನವು ರಣದುಳಲ್ಲಡೆ ದೊರಕಲ ಸದಳವು ದೊರಕಲ ಸದಳವು. ಯುದ್ಧದಲ್ಲಿ ಪಾರ್ಥನ ಎಲ್ಲ ಶರಗಳಿಗೂ ಪ್ರತಿಶರಗಳನ್ನು ಹೂಡಿ ಮೆರೆಯುತ್ತಿರುವ ದ್ರೋಣರನ್ನು ಕಂಡು ಭಯಭೀತನಾದವನಂತೆ ಕಂಡ ಪಾರ್ಥನನ್ನು ಉದ್ದೇಶಿಸಿ ಶ್ರೀಕೃಷ್ಣ ಈ ರೀತಿ ಹೇಳುತ್ತಾನೆ. ಕಲಶ ಜನ ಸಾಹಸಕ್ಕೆ ಕೃಷ್ಣನು ತಲೆಯ ಯುದ್ಧ ಮುಂದುವರಿಸಲು ಪಾರ್ಥನನ್ನು ಹುರಿದುಂಬಿಸುತ್ತಿರುವ ಶ್ರೀಕೃಷ್ಣನಲ್ಲಿ ದ್ರೋಣರು ಈ ರೀತಿ ಹೇಳುತ್ತಾರೆ. ಪರಮ ಪುರುಷನೇ ಕೇಳೋ ಪಾರ್ಥನೋಳ ರುಗಿದುಗಿದುದ ನಾನೆಲ್ಲ ಬಲ್ಲೆ ನೋಗ ಕರುಣ ಉಭಯದರಲ್ಲಿ ಸಮಗು ಕರುಣ ಉಭಯದರಲ್ಲಿ ಸಮ ನಿನಗೆ ನಿನಗಿರುವುದು ಎಂದು ನರನಸಾರಥಿಯಾಗಿ ಸರ್ವರ ದುರದಿ ಕೊಲಿಸುವುದಾವನೀತಿಯುವ ಶರಣರಲಿ ನೀಚೋಚ ಭಾವವು ಪರಮ ಪುರುಷನ ಕೇಳು ಪಾತನೋಳರುವಿದು ನಾನೆಲ್ಲ ಬಲ್ಲೆನೋ ಮಂಡಲಕ್ಕೆ ತೆರಳಿದನು ಸುರಮಂಡಲಕ್ಕೆ ತೆರಳಿದನು ಕಳವೇನು ಖಡ್ಗದಿಯ ಸುರಮಂಡಲಕ್ಕೆ ತೆರಳಿದನು ಸುರಮಂಡಲಕ್ಕೆ ತೆರಳಿದನು ಖಂಡಿಸಲ್ಪಟ್ಟ ಗುರುಗಳ ಶರೀರವನ್ನು ನೋಡಿದಂತಹ ಪಾರ್ಥ ಈ ರೀತಿಯಲ್ಲಿ ರಣಭೂಮಿಯಲ್ಲಿ ದುಃಖಿಸ್ತಾನೆ. ಫಲುಗುಣನು ನೋಡುತ್ತ ಕುಂಭಜಾತನ ದೇಗ ಆ ಶೋಕದಿಳೆಯೊಳಗೆ ಬಿದ್ದ ಗುರು ಚೆಲುವ ಬಳಲು ತಲಿ ಶೋಕದೊಳಗಿಳೆಯೊಳಗೆ ಬಿದ್ದ ಗುರು ಚೆಲುವ ದೇಹವ ನೋಡಿ ನುಡಿದ ಸೇನಾಧಿಪತಿಯೇ ನೀ ಕೇಳೋ ನಮ್ಮಯ ಗುರು ಸೇನಾಧಿಪತಿಯೇ ನೀ ಕೇಳು ನಮ್ಮಯ ಗುರು ಮಾನ ನಿಧಿಗಳ ನೀಗ ಏನಗೈದಿರ್ಪೇ ಮಾನಸದೊಳಗಷ್ಟಪೀಠ ಮಾನಸದೊಳಗಷ್ಟ ಪದ್ಮಪೀಠದಿ ಕೃಷ್ಣ ಧ್ಯಾನದಲ್ಲಿ ಮೈ ಮರೆತ ಮುನಿಯ ಜ್ಞಾನದಲ್ಲಿ ಮೈ ಮರೆತ ಮುನಿಯ ಪಲುಗುಣನು ನೋಡುತ್ತ ದ್ರೋಣವಧೆಯ ವಿಚಾರವನ್ನರಿತ ಅಶ್ವತ್ಥಾಮ ಕಾದಾಟಕ್ಕೆ ಬಂದರೂ ಫಲಕಾರಿಯಾಗಲಿಲ್ಲ. ಕೊನೆಯಲ್ಲಿ ಜಯದ ಬೇರಿಯನ್ನು ಪಾಂಡವರು ಮೊಳಗಿಸಿದಂತಹ ಸಂದರ್ಭ. ಶ್ರೀರಮಣ ತಾನೇ ತಪಾತ ಸಮೀರ ಸುತರನು ಕಾಣುದ ಸೇರಿತು ಎರುತ ಬೇರಿ ಹೊಡೆಸಿ ಗೆಮಗೆ ಜಯ ಕೈ ಸೇರಿದೆರುತ ಶಂಖ ಬೇರಿ ಕಹಾಳೆ ಧ್ವನಿಗಳು ಪಂಕಜ ಮಗನಿದಿರುವು ಆತನ ಕಿಂಕರರು ಗೈದರು ಬಲು ಶಂಖ ಬೇರಿ ಕಹಾಳೆ ಧ್ವನಿಗಳು ಪಂಕಜ ಮಗನಿದಿರುವು ಆತನ ಕಿಂಕರರು ಗೈದರು ಬಲು ಗಜಮುಖವಗೆ ಗಣಪಗೆ ದ್ರೋಣ ಪರ್ವ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಶ್ರೀ ರಾಮಸಲ್ಯಾನ್ ಮಂಗಲ್ಪಾಡೆ, ಮದ್ದಳೆ ಶ್ರೀ ಜಗದೀಶ್ ಮಂಗಲ್ಪಾಡೆ, ಚಂಡೆ ಶ್ರೀಕೃಷ್ಣ ಮಂಗಲ್ಪಾಡೆ, ಚಕ್ರತಾಳ ಶ್ರೀ ಮಹೇಶ್ ಹೇರೂರು, ನಿರೂಪಣೆ ಶ್ರೀ ಗೋಪಾಲಕೃಷ್ಣ ಮಾಸ್ತರ್ ಪಂಜತೊಟ್ಟೆ. ಇದೀಗ ಕೃಷಿ ಮಾಹಿತಿ. ಒಂದು ವರದಿಯ ಪ್ರಕಾರ ಜಗತ್ತಿನಲ್ಲಿ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಶೇಕಡಾ 80% ಜನರು ನಗರ ಪ್ರದೇಶದಲ್ಲಿರ್ತಾರಂತೆ. ನಮ್ಮಲ್ಲೂ ಹಲವಾರು ಕಾರಣಗಳಿಗಾಗಿ ಜನರು ಪೇಟೆಯನ್ನ ಸೇರ್ತಾ ಇದ್ದಾರೆ. ಈ ಜನಸಂಖ್ಯೆಗೆ ಬೇಕಾದ ಆಹಾರ, ತರಕಾರಿ ಇತ್ಯಾದಿಗಳು ದೂರದ ಪ್ರದೇಶಗಳಿಂದ ಬರೋದು ಅದು ದುಬಾರಿಯಾಗತ್ತೆ.